Thank you. ಸನ್ನೆ ಅಳಿದಿಳಿದು ವಿಚಾರಿಸುತ್ತ ಬಳಿಗಿದಿರು ಬಂದರ ಸನನು ಮನ್ನಿಸಿದ ಕೇಳ್ದೆಲೈ ಮಹಾವೀರ ಶಲ್ಯ ಭೂಪಾಲ ಪಡಾ ಹಾಗೆ ತಕ್ಕ ನುಡಿದ ತಪ್ಪೇನು ಹೇಳು ತಡಿಗರ ಧೂರ್ತ ವಿದ್ಯೆಯು ಸಂಪಾದಿಸುತ್ತಲೇ ಎನ್ನೊಳಗೆದು ನೋಡು ಒಂದೇಯ ವರಮಾದ್ರೇಶನ ನುಡಿಯಂ ಗುರು ಭೂಪಾಲಗ ಕೇಳ್ದು ಹರುಷವೂ ತಾಳ್ದು ಕರ ಹರಿಸದೆ ಬಳಿಕವನು ಅವನನನುಸರಿಸಿದು ಮಾತಾಡಿದ ದೈನ್ಯದೊಳಾಗಲು ಮಾವ ಕೋಪ ಕಾಪಂದಿಗ